ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಚ್ಯೋ ಮೇ ಸನ್ನಿಸತ್ತಾಂ ಸದಾ ಹೃದಿ. ನಿಗಮಾಂತ ಮಹಾದೇಶಿಕರ ದಯಾಶತಿಕ ಸ್ತೋತ್ರದ ಅರ್ಥಾನುಸಂಧಾನವನ್ನು ಮಾಡ್ತಾ ಇದ್ದೇವೆ. 12 ಶ್ಲೋಕಗಳನ್ನು ನೋಡಿದೆವು. ಈಗ 13 ಶ್ಲೋಕ. ಭಗವತಿ ದಯೇ ಭವತ್ಯಾಂ ವೃಷಗಿರಿನಾಥೇ ಸಮಾಪ್ಲುತೆ ತುಂಗೆ ಅಪ್ರತಿಘಮಜ್ಜನಾನಾಂ ಹಸ್ತಾಲಂಬೋ ಮದಾಗಸಾಂ ಮೃಗ್ಯಃ. ಭಗವತಿ ದಯೇ, ದಯಾದೇವಿಗೆ ಭಗವತಿ ಅಂತ ಇಲ್ಲಿ ಸಂಬೋಧನೆ ಮಾಡ್ತಾ ಇದ್ದಾರೆ. ಪೂಜ್ಯಳಾದ ದಯಾದೇವಿಯೇ. ತುಂಗೇ ವೃಷಗಿರಿನಾಥೇ, ಅತ್ಯುನ್ನತನಾದಂತಹ ಆ ಶ್ರೀನಿವಾಸನೇ. ಭವತ್ಯಾಂ ಸಮಾಪ್ಲುತೆ, ನಿನ್ನ ಪ್ರವಾಹದಲ್ಲಿ ಪೂರ್ಣವಾಗಿ ಆವೃತನಾಗಿರುವಾಗ ಅಪ್ರತಿಘ ಮಜ್ಜನಾನಾಂ, ನಿರ್ವಿಘ್ನವಾಗಿ ಎದುರಿಲ್ಲದಂತೆ ಮುಳುಗಿ ಹೋಗುವಂತಹ ಮದಾಗಸಾಂ, ನನ್ನ ಪಾಪಗಳ ಹಸ್ತಾಲಂಬಃ, ಅದನ್ನು ಕೈ ಹಿಡಿದ ಮೇಲೆ ಎತ್ತವರು ಮೃಗ್ಯಃ, ಯಾರು ಅಂತ ಹುಡುಕಬೇಕು ನಾವು ಅಂತ ಹೇಳ್ತಾ ಇದ್ದಾರೆ. ದಯಾದೇವಿಯ ಪ್ರವಾಹದಲ್ಲಿ ಅತ್ಯುನ್ನತನಾದ ಶ್ರೀನಿವಾಸನೇ ಮುಳುಗಿ ಹೋಗಿರುವಾಗ ಪೂರ್ಣವಾಗಿ ಯಾವ ಒಂದು ವಿಘ್ನವೂ ಇಲ್ಲದೆ ಮುಳುಗಿ ಹೋಗುವಂತಹ ನನ್ನ ಪಾಪಗಳು, ಬೇರೆ ಯಾವ ವಿಘ್ನವೂ ಇಲ್ಲ ಅದಕ್ಕೆ, ಅದು ಕೂಡ ಎಲ್ಲ ಮುಳುಗೋಗುತ್ತೆ. ಮುಳುಗೋದ್ರೆ ಅದನ್ನು ಹಿಡಿದು ಮೇಲೆ ತಿರ್ಗಾ ಎತ್ತವರು ಯಾರೂ ಇಲ್ಲವಲ್ಲ, ಅಂದರೆ ನನ್ನ ಪಾಪಗಳು ಪೂರ್ಣವಾಗಿ ನಾಶವಾಗಿಬಿಡುತ್ತೆ ಎನ್ನುವ ಅರ್ಥ. ಆ ದಯಾಪ್ರವಾಹದ ಪ್ರಭಾವ, ಅದನ್ನ ಇಲ್ಲಿ ಸ್ವಾಮಿ ದೇಶಿಕನ್ ಸ್ತೋತ್ರ ಮಾಡ್ತಾ ಇದ್ದಾರೆ. ಹಾಗೆಯೇ ದಯಾದೇವಿ ನಮ್ಮ ಪಾಪಗಳ ನಾಶವನ್ನ ಹೇಗೆ ಮಾಡ್ತಾಳೆ ಎನ್ನುವುದನ್ನು ಆಶ್ಚರ್ಯವಾಗಿ ಹೇಳ್ತಾರೆ. ಭಗವಂತನು ಹೇಗೆ ಮಾಡ್ತಾನೆ, ದಯಾದೇವಿ ಹೇಗೆ ಮಾಡ್ತಾಳೆ ಅಂತ ಹೇಳಿಬಿಟ್ಟು ಅದನ್ನ ಇಲ್ಲಿ ನಾವು ಅನುಭವಿಸಬಹುದು. ಭಗವಂತ ಹೇಳಿದ, ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ಅದರಿಂದ ಮೋಕ್ಷ ಪಾಪಗಳನ್ನೆಲ್ಲ ನಾಶ ಮಾಡುವುದು ನಾವು ಸಾಮಾನ್ಯವಾಗಿ ಎಲ್ಲರೂ ಬಯಸ್ತೇವೆ, ಆದರೆ ಅದು ದಯೆಯಿಂದ ಮಾತ್ರನೇ ಸಾಧ್ಯ. ಆದ್ದರಿಂದ ದಯಾದೇವಿಗೆ ನಾವು ಶರಣಾಗತಿ ಮಾಡ್ತೇವೆ. ಶ್ರೀಕೃಷ್ಣನು ಹೇಳಿದ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಅಂತ. ಜ್ಞಾನಾಗ್ನಿ ಅನ್ನುವುದು ಜ್ಞಾನದಿಂದ ನಮ್ಮ ಕರ್ಮಗಳೆಲ್ಲ ಫಲ ಕೊಡದೇ ಇರೋದ್ರಿಂದ ಅದನ್ನೆಲ್ಲ ಭಸ್ಮಸಾತ್ ಕುರುತೆ ಅಂತ ಹೇಳಿದ. ಸೀತಾಪೆರಾಟೆ ಹೇಳಿದಳು, ಭಸ್ಮ ಮಾಡಿಬಿಡುತ್ತೆ ನಮ್ಮ ಪಾಪಗಳನ್ನೆಲ್ಲ ಅಂತ, ಜ್ಞಾನದಿಂದ ನಾಶ ಮಾಡಬಹುದು ಅಂತ ಭಗವಂತ ಹೇಳಿದ. ಆದರೆ ಸೀತಾಪೆರಾಟೆ ಏನು ಹೇಳಿದಳು ಅಂದರೆ, ಭಸ್ಮ ಮಾಡುವುದು ಆಸೆ ಇಲ್ಲ ಸೀತೆಗೆ. ನತ್ವಾಂ ಕುರ್ಮಿ ದಶಗ್ರೀವ ಭಸ್ಮ ಭಸ್ಮಾರ್ಹ ತೇಜಸ, ಆ ಶಕ್ತಿ ಇದ್ದರೂ ಕೂಡ ನಾನು ಹಾಗೆ ಮಾಡುವುದಿಲ್ಲ ಅಂದಳು. ಅದಕ್ಕನುಗುಣವಾಗಿ ಇಲ್ಲಿಯೂ ದಯಾದೇವಿ ಪಾಪಗಳನ್ನ ಭಸ್ಮ ಮಾಡ್ತಾಳೆ ಅಂತ ಹೇಳಿದೆ ಸ್ವಾಮಿ ದೇಶಿಕನ್. ಅದನ್ನ ದಯಾ ಪ್ರವಾಹ ಮುಳುಗಿ ಅದನ್ನು ಕೊಚ್ಚಿಕೊಂಡು ಹೋಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ದುರಿತ ಅನ್ನುವುದು, ನಮ್ಮ ಪಾಪ ಅನ್ನುವುದು ಏನು, ಯಾರನ್ನ ಆಶ್ರಯಿಸಿದೆ ಅಂತ ನಾವು ನೋಡಿದ್ರೆ, ಆ ಭಗವಂತನಿಗೆ ಅವನ ಶಾಸನವನ್ನು ನಾವು ಅವನು ಹೇಳಿದ ಹಾಗೆ ಮಾಡಿದ್ರೆ ಅವನ ಪ್ರೀತಿ ಉಂಟಾಗುತ್ತೆ. ಅವನ ಶಾಸನಕ್ಕೆ ವಿರುದ್ಧವಾದ ಆಚರಣೆಗಳನ್ನು ಮಾಡಿದ್ರೆ ಅವನ ಕೋಪ ಉಂಟಾಗುತ್ತೆ. ಅವನ ಪ್ರೀತಿಯೇ ಪುಣ್ಯ, ಅವನ ಕೋಪವೇ ಪಾಪ ಅಂತ ವೇದಾಂತಗಳು ಸ್ಪಷ್ಟವಾಗಿ ನಮಗೆ ತಿಳಿಸುತ್ತವೆ. ಆ ಪಾಪಗಳು ಪುಣ್ಯ ಪಾಪಗಳೆಲ್ಲ ಭಗವಂತನ ನಿಗ್ರಹ ಅನುಗ್ರಹ ಸಂಕಲ್ಪಗಳು. ಎಲ್ಲಿ ಆಶ್ರಿತವಾಗಿದೆ ಅಂದರೆ ಭಗವಂತನಲ್ಲಿ ಆಶ್ರಿತವಾಗಿದೆ. ಆ ಭಗವಂತನೇ ಪಾಪಪುಣ್ಯಗಳು ಆಶ್ರಿತವಾಗಿರುವ ಭಗವಂತನೇ ದಯಾಪ್ರಹ ಪ್ರವಾಹದಲ್ಲಿ ಮುಳುಗಿಬಿಟ್ರೆ ಪೂರ್ಣವಾಗಿ ಆ ಕೋಪ ಅನ್ನುವುದು ನಿಗ್ರಹ ಸಂಕಲ್ಪ ಎಲ್ಲ ದಯೆಯಲ್ಲಿ ಮುಳುಗಿ ಹೋಗುತ್ತೆ. ಅದು ಪೂರ್ಣವಾಗಿ ಹಾಗೆ ಮುಳುಗೋದ್ರಿಂದ ಅದನ್ನು ಕೈ ಹಿಡಿದು ಮೇಲಕ್ಕೆ ಎತ್ತದಕ್ಕೆ ಯಾರೂ ಸಿಗೋದಿಲ್ಲವಂತೆ. ಇದು ಬಹಳ ಸುಲಭವಾಗಿ ಆಗುವಂತಹ ಅನುಗ್ರಹ ಕಾರ್ಯ. ಭಗವಂತನೊಡನೆ ಅವನ ಕೋಪ ಸಂಕಲ್ಪವನ್ನು, ಅದನ್ನ ನಿಗ್ರಹ ಸಂಕಲ್ಪವನ್ನು ಮುಳುಗಿಸಿಬಿಟ್ರೆ ಆವಾಗ ಎಲ್ಲ ನಾಶವಾಗಿಬಿಡುತ್ತೆ. ಬಹಳ ಸುಲಭವಾಗಿ ಅನುಗ್ರಹ ಮಾಡುವಂತಹ ಕಾರ್ಯ ದಯಾದೇವಿ ಇಲ್ಲಿ ಮಾಡ್ತಾ ಇದ್ದಾಳೆ. ಭಸ್ಮ ಎಲ್ಲ ಮಾಡುವಂತಹ ಒಂದು ಕ್ರೌರ್ಯ ಇಲ್ಲದೆ ಸುಲಭವಾಗಿ ಆಗುವ ಕೆಲಸ ಇದೇ ದಯಾದೇವಿಯ ವೈಶಿಷ್ಟ್ಯ ಅಂತ ಸ್ವಾಮಿ ಇಲ್ಲಿ ಹೇಳ್ತಿದ್ದಾರೆ ಅಂತ ಆಚಾರ್ಯರು ವ್ಯಾಖ್ಯಾನದಲ್ಲಿ ಅನುಭವಿಸ್ತಾರೆ. ಭಗವತಿ ದಯೇ ಭವತ್ಯಾಂ ಅಲ್ಲಿ ಶ್ರೀ ವಿಷ್ಣು ಪುರಾಣದಲ್ಲಿ ಪರಮಾತ್ಮನಿಗೆ ವಿಶೇಷವಾದ ಎರಡು ಶಬ್ದಗಳನ್ನು ಹೇಳಿದರು. ಭಗವಾನ್ ಇತಿ ಶಬ್ದೋಯಂ ತಥಾ ಪುರುಷ ಇತ್ಯಪಿ ನಿರುಪಾಧೀಚ ವರ್ತೇತೆ ವಾಸುದೇವೇ ಸನಾತನೇ. ಆ ವಾಸುದೇವನಿಗೆ ನಿರುಪಾಧಿಕವಾಗಿ ನಾವು ಹೇಳುವಂತಹ ಎರಡು ಶಬ್ದಗಳು ಭಗವಾನ್ ಅನ್ನುವುದೊಂದು, ಮತ್ತೆ ಪುರುಷ ಸೂಕ್ತದಲ್ಲಿ ಪ್ರಸಿದ್ಧನಾದ ಪುರುಷ ಅನ್ನುವಂತಹ ಶಬ್ದ, ಅದು ಪರಬ್ರಹ್ಮನಾದ ಶ್ರೀನಿವಾಸನಿಗೆ ಹೇಳುವಂತಹದ್ದು. ಬೇರೆ ಕಡೆ ಎಲ್ಲ ಅದನ್ನು ಉಪಾಧಿಕ, ಅದನ್ನು ಉಪಚಾರಾರ್ಥವಾಗಿ ಹೇಳ್ತೇವೆ. ಭಗವಾನ್ ಬಾದರಾಯಣ ಅಂದರೆ ಪೂಜ್ಯಾರ್ಥದಲ್ಲಿ ಹೇಳುವಂತಹದ್ದು, ಅದು ಯಾವುದೋ ಒಂದು ಭಗವಂತನ ಒಂದು ಗುಣಲೇಶದ ಸಂಬಂಧದಿಂದ ಹಾಗೆ ಹೇಳ್ತೀವಿ ಹೊರತು ಭಗವಂತನ ಬ್ರಹ್ಮನ ಲಕ್ಷಣಗಳೆಲ್ಲ ದಯೆಗೆ ಅಧೀನವಾಗಿದೆ. ಇಲ್ಲಿ ದಯೆಗೆ ಅಧೀನವಾದ್ದರಿಂದ ದಯೆಗೂ ಸಹ ಪರಿಪೂರ್ಣವಾಗಿ ಭಗವತಿ ಅನ್ನುವ ಸಂಬೋಧನೆ ಒಪ್ಪುತ್ತೆ ಅಂತ ಹೇಳಿಬಿಟ್ಟು ಸ್ವಾಮಿ ದೇಶಿಕನಲ್ಲಿ ಭಗವತಿ ದಯೇ ಭವತ್ಯಾಮ್ ಅಂತ ಹೇಳಿಬಿಟ್ಟು ಆ ಎಲ್ಲ ಗುಣಗಳು ದಯಾದೇವಿಗೂ ಪೂರ್ಣವಾಗಿ ಇದೆ ಬ್ರಹ್ಮನ ಲಕ್ಷಣಗಳೆಲ್ಲ ಅನ್ನೋದನ್ನ ನಮಗೆ ತಿಳಿಸ್ತಾ ಇದ್ದಾರೆ. ಭವತ್ಯಾಮ್ ತುಂಗೇ ವೃಷಗಿರಿನಾಥೇ ಸಮಾಪ್ಲುತೆ ಆಳವಂದಾರು ಸ್ತೋತ್ರದಲ್ಲಿ ಸ್ತೋತ್ರರತ್ನದಲ್ಲಿ ಹೇಳಿದ್ರು. ದಯಾ ಸಿಂಧೋ ಬಂಧೋ ನಿರವಧಿಕ ವಾತ್ಸಲ್ಯ ಜಲಧೆ ಅಂತ ಸ್ತೋತ್ರ ಮಾಡಿದ್ರು. ಅದರಲ್ಲಿ ವ್ಯಾಖ್ಯಾನ ಮಾಡುವಾಗ ಸ್ತೋತ್ರರತ್ನ ಭಾಷ್ಯದಲ್ಲಿ ಸ್ವಾಮಿ ದೇಶಿಕನ್ ಹೇಳ್ತಾರೆ, ಅತ್ರ ದಯಾ ವಾತ್ಸಲ್ಯ ಸಿಂಧುತ್ವ ರೂಪಣೇನ ಅತಿತುಂಗಾನಾಮಪಿ ಸ್ವಾಪರಾಧಾನಾಂ ತತ್ರ ನಿಮಜ್ಜನಂ ಸೂಚ್ಯತೆ. ದಯಾ ಸಿಂಧೋ ಬಂಧೋ ನಿರವಧಿಕ ವಾತ್ಸಲ್ಯ ಜಲಧೆ ಅಂತ ಸ್ತೋತ್ರ ಮಾಡಿದಾಗ ದಯಾ ಸಿಂಧೋ ಅನ್ನೋದಕ್ಕೆ ದಯಾವಾತ್ಸಲ್ಯ ಸಿಂಧುತ್ವ ರೂಪಣ ಮಾಡಿ ಅತಿತುಂಗಾನಾಮಪಿ ಸ್ವಾಪರಾಧಾನಾಂ ತತ್ರ ನಿಮಜ್ಜನಂ ಸೂಚ್ಯತೆ ಅಂದರು. ಮುಳುಗಿಬಿಡುತ್ತೆ ದಯೆಯಲ್ಲಿ ಅಂತ ಬರೆದ್ರು. ಆ ಭಾವವನ್ನೇ ಇಲ್ಲಿಯೂ ಕೂಡ ತುಂಗಾ ಎಂಬ ಶಬ್ದದಿಂದ ಸೂಚನೆ ಮಾಡ್ತಾ ಇದ್ದಾರೆ ಸ್ವಾಮಿ ದೇಶಿಕನಂತ ಹೇಳಬಹುದು. ದಯಾ ಪ್ರವಾಹದಲ್ಲಿ ಗಿರಿಶಿಖರದ ಮೇಲಿರುವ ಶ್ರೀನಿವಾಸನು ಕೂಡ ಮುಳುಗಿ ಹೋಗಿ ತನ್ನ ಸ್ವಾತಂತ್ರ್ಯವನ್ನು ಪೂರ್ಣವಾಗಿ ಕಳೆದುಕೊಂಡು ಬಿಡ್ತಾನಂತೆ. ಆ ಪ್ರವಾಹ ಅವನ ಕೋಪವನ್ನೆಲ್ಲ ಆರಿಸಿಬಿಡುತ್ತೆ. ಶೀತಲವಾದ ಪ್ರವಾಹವಾದ್ದರಿಂದ ಭಗವಂತನಿಗೆ ಅವನ ಕೋಪಗಳೆಲ್ಲ ಆರಿಸೋ ಹಾಗೆ ಮಾಡಿಬಿಡುತ್ತೆ. ಇದು ಬರೀ ಆಪ್ಲಾವನವಲ್ಲ, ಸಮಾಪ್ಲಾವನ ಅಂದರು. ಸಮಾಪ್ಲುತೆ ಸಮ್ಯಕ್ ಆಪ್ಲುತೆ ಸಮಾಪ್ಲುತೆ ತುಂಗೆ ಚೆನ್ನಾಗಿ ಮುಳುಗಿದು ಅಂತ ಪರಿಪೂರ್ಣವಾಗಿ ಮುಳುಗಿಸ್ಬಿಡುತ್ತೆ ಅಂತ ಹೇಳಿದ್ರು ದಯಾದೇವಿಯ ಪ್ರವಾಹದಲ್ಲಿ. ಅಪ್ರತಿಘ ಮಜ್ಜನಾನಾಂ ನಿವಾರಿಸಕ್ಕೆ ಅಸಾಧ್ಯವಾದುದು ಅದರ ನಿಮಜ್ಜನ ಅಂತಹದ್ದು. ಆಶ್ರಯವೇ ಮುಳುಗಿ ಹೋಗಿರುವಾಗ ಆಶ್ರಿತವಾದದೆಲ್ಲ ಮುಳುಗಲೇಬೇಕು, ಅಥವಾ ಪ್ರತಿಘ ಅನ್ನೋದರಿಂದ ಕೋಪವನ್ನು ಕೂಡ ಹೇಳಬಹುದು. ಅದನ್ನು ಕೋಪವೆಲ್ಲ ಪೂರ್ಣವಾಗಿ ಆರುವಂತೆ ನನ್ನ ಪಾಪಗಳು ಮುಳುಗಿರ್ತವೆ ಅಂತ ಅರ್ಥ ಮಾಡಬಹುದು ಇದಕ್ಕೆ. ಹಸ್ತಾಲಂಬ, ಭಗವಂತನೇ ನಮಗೆ ಹಸ್ತಾಲಂಬ ಎಲ್ಲರಿಗೂ ಕೂಡ. ಅವನೇ ದಯಾಪ್ರವಾಹದಲ್ಲಿ ಮುಳುಗಿಬಿಟ್ರೆ ಬೇರೆ ಯಾರು ಹಸ್ತಾಲಂಬವಾಗ್ತಾರೆ? ಇಲ್ಲಿ ಬಹಳ ಚಮತ್ಕಾರವಾಗಿ ಸ್ವಾಮಿ ದೇಶಿಕನ್ ಹೇಳ್ತಾರೆ, ನಮ್ಮ ಪಾಪಗಳನ್ನು ಕೈ ಹಿಡಿದು ಮೇಲೆ ಎತ್ತವರು ಯಾರೂ ಇಲ್ಲ, ಮತ್ತೆ ಅದು ಕಾಣದೇ ಇರೋ ಹಾಗೆ ಪೂರ್ಣವಾಗಿ ಮುಳುಗಿ ನಾಶವಾಗಿಬಿಡುತ್ತೆ ಅಂತ. ಮದಾಗಸಾಂ ನನ್ನ ಪಾಪಗಳು, ಬಹುವಚನದಲ್ಲಿ ಎಷ್ಟು ಪಾಪಗಳು ಮಾಡಿದೀವೋ ಅವು ಎಂತಹದು ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು. ಸಕಲ ಲೋಕಗಳ ಸುಚರಿತಗಳನ್ನೆಲ್ಲ ಒಂದು ಮುಷ್ಟಿ ಪಾಪದಿಂದ ನಾಶ ಮಾಡಬಹುದು, ಅಷ್ಟು ಆ ಥರ ಎಷ್ಟು ಪಾಪಗಳನ್ನು ಮಾಡಿದ್ದೀನೋ ನಾನು, ಒಂದು ಮುಷ್ಟಿ ಪಾಪ ಸಾಕು ಈ ಲೋಕದ ಎಲ್ಲ ಸುಚರಿತಗಳು ನಾಶವಾಗಿಬಿಡುತ್ತೆ, ಅಷ್ಟು ಒಂದು ಪಾಪಗಳನ್ನು ಮಾಡಿದ್ದೀನಿ ಅಂತ. ಅಂತಹ ಪಾಪಗಳು ಅವೆಲ್ಲ ದಯಾಪ್ರವಾಹದಲ್ಲಿ ಪೂರ್ಣವಾಗಿ ಮುಳುಗಿ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಗ ಮೃಗ್ಯ ಹುಡುಕಲು ಪ್ರಯತ್ನ ಪಟ್ಟರೆ ಬರೀ ಶ್ರಮ ಆಗುತ್ತೆ ಹೊರತು ದೊರಕೋದಿಲ್ಲ ಅನ್ನೋದು ಅರ್ಥ. ಇಲ್ಲಿ ಹುಡುಕಬೇಕು ಅಂದರೆ ಹುಡುಕಿದ್ರೂ ಸಿಗೋದಿಲ್ಲ, ಯಾಕೆಂದರೆ ದಯಾಪ್ರವಾಹ ಪಾಪಗಳನ್ನೆಲ್ಲ ತಿಂದಿ ಹಾಕಿಬಿಡುತ್ತೆ. ದಯೆಗೂ ಸಹ ಬ್ರಹ್ಮನಲ್ಲಿ ಪ್ರಲಯದಲ್ಲಿ ಶ್ರುತಿ ಹೇಳುತ್ತೆ, ಸೇ ಬ್ರಹ್ಮಚಕ್ಷತ್ರಂಚ ಉಭಯ ಭವತ ಓದನಃ. ಎಂಬ ರೂಪದ ಲಕ್ಷಣವನ್ನು ಹೇಳಿದಂತಾಗುವುದು. ಬ್ರಹ್ಮನಿಗೆ ಕಠೋಪನಿಷತ್ತಲ್ಲಿ ಹೇಳುತ್ತೆ, ಎಲ್ಲವೂ ಅವನಿಗೆ ಊಟ ಅಂತ ಹೇಳಿಬಿಟ್ಟು, ಉಭಯಭೂತ ಓದನಃ ಅಂತ ಸಕಲ ಚರಾಚರಗಳಲ್ಲೆಲ್ಲ ಅವನು ತಿಂದುಬಿಡ್ದು ತನ್ನ ಹೊಟ್ಟೆಯಲ್ಲಿ ರಕ್ಷಿಸ್ತಾನೆ, ಅವನಿಗೆ ಊಟವಾಯಿತು ಅಂತ. ಹಾಗೆಯೇ ಇಲ್ಲಿ ನಮ್ಮ ಈ ದಯೆಗೂ ಕೂಡ ಆ ಲಕ್ಷಣಗಳನ್ನೆಲ್ಲ ಹೇಳಿದಾಗುತ್ತೆ ದಯಾದೇವಿಗೆ ಅಂತ. ಪಾಪಗಳ ಭಕ್ಷಣ ದಯೆಯಿಂದ ಇಲ್ಲಿ. ಇದನ್ನು ಮುಂದೇನೂ ಹೇಳ್ತಾರೆ, ಅಪರಾಧ ಗಣೈಹಿ ಅಪೂರ್ಣ ಕುಕ್ಷಿಹಿ ಅಂತ ಹೇಳಿಬಿಟ್ಟು ಅದನ್ನೇ ಅತ್ರಿ ಎಂದು ಶರಣಾಗತಿ ದೀಪಿಕೆಯಲ್ಲೂ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಹೀಗೆ ಆ ದಯಾದೇವಿ ನಮಗೆ ಮಾಡುವಂತಹ ಒಂದು ದೊಡ್ಡ ಉಪಕಾರ, ನಮ್ಮನ್ನು ಪಾಪಗಳನ್ನೆಲ್ಲ ಹೇಗೆ ನಾಶ ಮಾಡ್ತಾಳೆ ಅಂತ ಬಹಳ ಚಮತ್ಕಾರವಾಗಿ ಇಲ್ಲಿ ಸ್ವಾಮಿ ದೇಶಿಕನ್ ಸ್ತೋತ್ರ ಮಾಡ್ತಾರೆ. ಆ ದಯೆ ನಮ್ಮ ಮೇಲೆ ಪ್ರವಹಿಸುವಂತೆ ಅವನಲ್ಲಿ ನಾವು ಮರೆ ಹೋಗ್ತೇವೆ ಅನ್ನುವುದು ಭಾವ ಇಲ್ಲಿ. 14ನೇ ಶ್ಲೋಕ. ಕೃಪಣಜನಕಲ್ಪಲತಿಕಾಂ ಕೃತಾಪರಾಧಸ್ಯ ನಿಷ್ಕ್ರಿಯಾಮಾದ್ಯಾಂ ವೃಷಗಿರಿನಾಥ ದಯೇ ತ್ವಾಂ ವಿದಂತಿ ಸಂಸಾರ ತಾರಿಣೀಂ ವಿಬುಧಾಃ. ಕೃಪಣಜನ ಕಲ್ಪಲತಿಕಾಂ ಕೃತಾಪರಾಧಸ್ಯ ಆದ್ಯಾಂ ನಿಷ್ಕ್ರಿಯಾಂ ವೃಷಗಿರಿನಾಥ ದಯೇ ತ್ವಾಂ ಸಂಸಾರ ತಾರಿಣೀಂ ವಿಬುಧಾಃ ವಿದಂತಿ. ವೃಷಗಿರಿನಾಥ ದಯೇ ಲೇ ಶ್ರೀನಿವಾಸನ ದಯೆಯೇ. ಕೃಪಣಜನ ಕಲ್ಪಲತಿಕಾಂ, ಕೃಪಣಜನರು ಅಂದರೆ ದೀನರು, ದೀನರು ಅವರ ಕಲ್ಪಲತಿಕಾಂ ಎಲ್ಲ ಇಷ್ಟಗಳನ್ನು ಕೂಡ ಕರುಣಿಸುವಂತಹ ಒಂದು ಕಲ್ಪಲತೆ ನೀನು ಅಂತ ಕೂಡ. ಕೃತಾಪರಾಧಸ್ಯ ಆದ್ಯಾಂ ನಿಷ್ಕ್ರಿಯಂ, ನಿಷ್ಕ್ರಿಯಾಂ ಆದ್ಯಾಂ. ನೀನು ಒಬ್ಬರು ಮಾಡಿದ ತಪ್ಪಿಗೆ ನಾವು ಪ್ರಾಯಶ್ಚಿತ್ತಗಳನ್ನು ಮಾಡ್ತೇವೆ, ಆ ತಪ್ಪಿಗೆ ಬಹಳ ಪ್ರಧಾನವಾದ ಪ್ರಾಯಶ್ಚಿತ್ತ ನೀನೇ ಆಗಿದೆಯಾ. ಸಂಸಾರ ತಾರಿಣೀಂ, ಸಂಸಾರ ಬಂಧನಿಂದ ನಮ್ಮನ್ನ ಪಾರುಗಾಣಿಸುವಳು ಅಂತ ಹೀಗೆಲ್ಲ ಹೇಳಿ ತ್ವಾಂ ನಿನ್ನನ್ನು ವಿದಂತಿ ತಿಳಿಯುತ್ತಾರೆ. ಯಾರು ಅಂದ್ರೆ ವಿಬುಧಾಹ ಅಂದ್ರೆ ವಿದ್ವಾಂಸರುಗಳು ತಿಳಿತಾರೆ ಅಂತ ಹೇಳ್ಬಿಟ್ಟು ದಯಾದೇವಿಗೆ ಮೂರು ಮುಖ್ಯವಾದ ವಿಶೇಷಣಗಳನ್ನು ಹೇಳಿದ್ರು ಇಲ್ಲಿ. ಅವಳು ದೀನ ಜನರಿಗೆಲ್ಲ ಎಲ್ಲ ಅಭೀಷ್ಟಗಳನ್ನು ಕರುಣಿಸುವಂತಹ ಕಲ್ಪಲತೆ. ನಾವು ಮಾಡೋ ತಪ್ಪಿಗೆ ದಯಾದೇವಿಯೇ ಒಂದು ಪ್ರಧಾನವಾದ ಪ್ರಾಯಶ್ಚಿತ್ತ, ನಮ್ಮನ್ನ ಸಂಸಾರದಿಂದ ಬಂಧದಿಂದ ಬಿಡಿಸ್ತಾಳೆ ಅಂತ ಹೇಳಿಬಿಟ್ಟು ಮೂರು ವಿಶೇಷವಾದ ವಿಶೇಷಣಗಳನ್ನ ಇಲ್ಲಿ ಸ್ವಾಮಿ ಸ್ತೋತ್ರ ಮಾಡ್ತಾರೆ. ನಮ್ಮ ದಯೆಯ ಪ್ರಭಾವ ಮತ್ತು ದಯೆಯಿಂದ ನಮ್ಮ ಪಾಪಗಳ ಪರಿಹಾರ ಆಗೋ ಕ್ರಮ ಅದನ್ನೆಲ್ಲ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ದಯೆ ಎನ್ನುವುದು ಮಾರ್ಧವ ಗುಣ ಅದು. ಆದ್ದರಿಂದ ದಯೆಯ ಕೋಮಲತ್ವವೇ ಮೊದಲಾದವುಗಳನ್ನೆಲ್ಲ ವರ್ಣನೆ ಮಾಡಬೇಕು. ಹಿಂದೆ ಅನಿಷ್ಟ ನಿವೃತ್ತಿಯನ್ನ ಹೇಳಿದ್ರು, ಹೇಳಿ ಈಗ ಇಷ್ಟ ಪ್ರಾಪಣವನ್ನು ಸ್ತೋತ್ರ ಮಾಡ್ತಾರೆ. ನಮಗೆ ಇವೇ ಪ್ರಾಯಶ್ಚಿತ್ತವಾಗಿದೆ, ಸಂಸಾರದಿಂದ ನಮಗೆ ಬಿಡುಗಡೆ ಸಿಗುತ್ತೆ, ಇದೆಲ್ಲ ಹೇಳಿಬಿಟ್ಟು ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗುತ್ತೆ, ಈಗೆಲ್ಲ ಹೇಳಿ ನಮ್ಮ ಇಷ್ಟ ಪ್ರಾಪಣವನ್ನ ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ ದಯಾದೇವಿಗೆ. ಪಾಪಗಳೆಲ್ಲ ದಯಾಪ್ರವಾಹದಲ್ಲಿ ಮುಳುಗಿಬಿಡುತ್ತೆ ಅಂತ ಹಿಂದೆ ಹೇಳಿದ್ರು ಹಿಂದಿನ ಶ್ಲೋಕದಲ್ಲಿ. ಆಗ ಒಂದು ಪ್ರಶ್ನೆ ಬರುತ್ತೆ, ಪ್ರಳಯದಲ್ಲಿ ಎಲ್ಲ ಮುಳುಗಿದ್ರೂ ಕೂಡ ಮತ್ತೆ ಸೃಷ್ಟಿಯಲ್ಲಿ ಮತ್ತೆ ಎಲ್ಲ ಮೇಲಕ್ಕೆ ಬರುತ್ತಲ್ಲ, ಆ ಪಾಪಗಳು ಪೂರ್ಣವಾಗಿ ನಾಶವಾಗಬೇಕಾದ್ರೆ ಪ್ರಾಯಶ್ಚಿತ್ತ ಮಾಡಬೇಕೋ ಅಂತ ಹೇಳಿಬಿಟ್ಟು, ಆದ್ದರಿಂದ ದಯೆ ಹೇಗೆ ಪ್ರಾಯಶ್ಚಿತ್ತಳಾಗ್ತಾಳೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಅಲ್ಲದೆ ಪ್ರವಾಹದಲ್ಲಿ ಮುಳುಗಿದ್ರೆ ಸಂಸಾರ ಸಾಗರದಿಂದ ದಾಟಿದ ಹಾಗೆ ಆಗಲಿಲ್ಲವಲ್ಲ, ಅದನ್ನು ಇಲ್ಲಿ ಸೇರಿಸಿ ಸ್ವಾಮಿ ದೇಶಿಕನ್ ಸ್ತೋತ್ರ ಮಾಡ್ತಾ ಇದ್ದಾರೆ. ಸಂಸಾರ ತಾರಿಣೀಂ ಅಂತ ಹೇಳ್ಬಿಟ್ಟು ಕೃಪಣಜನ ಕಲ್ಪಲತಿಕಾಂ ಅಂತ ಹೇಳಿದ್ರು. ಕೃಪಣಜನ ಕಲ್ಪಲತಿಕಾಂ, ದಯಾದೇವಿಯು ಒಂದು ಕಲ್ಪ ಲತಿಕೆಯಂತೆ, ಬರಿಯ ಲತೆ ಅಲ್ಲ, ಬಹಳ ಕೋಮಲವಾದ ಲತಿಕೆ ಅಂತ ಹೇಳ್ತಾರೆ. ಕಲ್ಪಲತೆ ಆಗಲೇ ಎಲ್ಲ ಭೋಗಗಳನ್ನು ದೇವತೆಗಳಿಗೆ ಅವರ ಇಷ್ಟಗಳನ್ನೆಲ್ಲ ನೀಡುವುದು ಅನ್ನೋದು ಪ್ರಸಿದ್ಧವಾಗಿದೆ. ಆದರೆ ದಯೆ ಎಂಬ ಕಲ್ಪಲತಿಕೆ ಕೃಪಣರಾದರು ಅಂದರೆ ಅಕಿಂಚನರಾದ ಸಾಮಾನ್ಯ ಜನರಿಗೂ ಸಹ ಸಕಲ ಇಷ್ಟಗಳನ್ನು ನೀಡ್ತಾಳೆ ಅಂತ ಹೇಳ್ತಾರೆ ಇಲ್ಲಿ. ಜನ ಅನ್ನುವ ಪದ ಇಲ್ಲಿ ಕೃಪಣ ಜನ ಅನ್ನುವಾಗ ಸರ್ವಾಧಿಕಾರವಾದದ್ದು ಅನ್ನೋದನ್ನ ಸೂಚಿಸುತ್ತೆ. ಇದನ್ನೇ ಜಂತು ಅನ್ನೋ ಶಬ್ದದಿಂದ ಸ್ವಾಮಿ ಹೇಳ್ತಾರೆ ಮುಂದೆ, ಅತಿಕೃಪಣೋಪಿ ಜಂತು ಅಧಿಗಮ್ಯ ದಯೇ ಭವತೀಂ ಅಂತ ಹೇಳಿ. ಭಗವಂತನಿಗೆ ಅರ್ಥಿಕಲ್ಪಕ ಅಂತ ಹೇಳೋದು ಪ್ರಸಿದ್ಧವಾಗಿ. ಅದಕ್ಕೆ ಅರ್ಥ ಮಾಡುವಾಗ ಯಾರಿಗೆ ಅರ್ಥಿಗಳೇ ಕಲ್ಪವೃಕ್ಷದಂತೆಯೋ ಅವನೇ ಅರ್ಥಿಕಲ್ಪನು ಅಂತ ಅರ್ಥ ಮಾಡ್ತಾರೆ. ಯಾರಿಗೆ ಅರ್ಥಿಗಳು ಕಲ್ಪವೃಕ್ಷದಂತೆ ಅಂತ ಹೇಳ್ಬಿಟ್ಟು ಕೇಳವರು ಅವನನ್ನ ಬಂದು ಬೇಡುವಂತಹವರು ಕಲ್ಪವೃಕ್ಷ ಅಂತ ಹೇಳಿದ್ರು. ಯಾಕೆಂದ್ರೆ ಭಗವಂತ ಹೇಳಿದ ಚತುರ್ವಿಧ ಭಜಂತೆ ಮಾಮ್ ಅಂತ ಹೇಳಿ, ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀತ ಭರತರ್ಷಭ ಅಂತ ಹೇಳಿ, ಉದಾರಾಹ ಸರ್ವೇವೈತಿ, ನನ್ನನ್ನು ಬಂದು ಪ್ರಾರ್ಥಿಸ್ತಾರಲ್ಲ ಅವರು ಉದಾರರು, ಕೊಡವನು ಉದಾರ ಅಲ್ಲ, ಈಸ್ಕೊಂಡವನು ತೆಗೆದುಕೊಂಡವನು ಉದಾರ ಅಂತ ಹೇಳ್ತಾರೆ ಇಲ್ಲಿ ಅದರಲ್ಲಿ. ಹಾಗೆ ತನ್ನಿಂದ ಯಾರು ತೆಗೆದುಕೊಳ್ತಾರೋ ಅವರೇ ಉದಾರರು, ಕೊಟ್ಟವರು ಉದಾರರಲ್ಲ ಭಗವಂತನ ಲೆಕ್ಕದಲ್ಲಿ ಆಗಿದೆಯಂತೆ. ಯಾಕೆಂದ್ರೆ ಭಾಷ್ಯದಲ್ಲಿ ಹೇಳ್ತಾರೆ ಅವನ ಉದಾರ ಗುಣವನ್ನ ಪ್ರಕಾಶಪಡಿಸಿದ್ರು ಅವರೆಲ್ಲ ಅಂತ ಹೇಳಿಬಿಟ್ಟು ಸ್ವಾಮಿ ದೇಶಿಕನ್ ಹೇಳ್ತಾರೆ. ಅವರೆಲ್ಲ ಭಗವಂತನನ್ನೇ ಆರಾಧಿಸಿ ಆದ್ದರಿಂದ ಅವರೇ ಉದಾರರಾದರು. ಅದೇ ರೀತಿಯಲ್ಲಿ ದಯಾದೇವಿಯು ಸಹ ಕೃಪಣರಾದಂತಹ ಅಕಿಂಚನರನ್ನು ಭಗವಂತನಿಗೆ ಕಲ್ಪಲತಿಕೆಯಂತೆ ಮಾಡ್ತಾಳೆ ಅಂತಾನೂ ಇಲ್ಲಿ ಅರ್ಥ ಮಾಡಬಹುದು. ಕೃಪಣಜನ ಕಲ್ಪಲತಿಕಾಮ್ ಅನ್ನೋದರಿಂದ ಆ ಅಕಿಂಚನರನ್ನೇ ಭಗವಂತನಿಗೆ ಕಲ್ಪಲತಿಕೆಯಂತೆ ಮಾಡ್ತಾಳೆ ದಯಾದೇವಿ ಅಂತ. ಅದುವೇ ಔದಾರ್ಯ, ಆ ವೃಷಶಿಖರದಲ್ಲಿರುವ ಕಲ್ಪವೃಕ್ಷನಾದ ಭಗವಂತನನ್ನ ಆಶ್ರಯಿಸುವ ಬಳ್ಳಿ ದಯಾದೇವಿ ಅಷ್ಟೇ. ನಾವು ಪಾಪಗಳ ಪರಿಹಾರ ತಿಳಿದೋ ತಿಳಿಯದೆಯೋ ಅನೇಕ ಪಾಪಗಳನ್ನು ಮಾಡ್ತಾನೇ ಇದ್ದೇವೆ. ಇದನ್ನೆಲ್ಲ ಅದಕ್ಕೆ ನಮಗೆ ಶಿಕ್ಷೆ ಕೊಡೋದಕ್ಕೆ ಭಗವಂತ ಸಂಕಲ್ಪ ಮಾಡ್ತಾನೆ. ಆ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತಗಳನ್ನು ಆಚರಿಸಿದರೆ ಭಗವಂತನ ನಿಗ್ರಹ ಸಂಕಲ್ಪ ಬದಲಾಗುತ್ತೆ. ಅದನ್ನ ಹೇಳ್ತಾರೆ ಕೃತಾಪರಾಧಸ್ಯ ನಿಷ್ಕ್ರಿಯಾಮಾದ್ಯಾಮ್, ದಯೆಯೇ ಪಾಪಕ್ಕೆ ಪ್ರಾಯಶ್ಚಿತ್ತ ಅಂತ ಹೇಳಿದ್ರು. ಆ ಪ್ರಾಯಶ್ಚಿತ್ತ ಅಂತಲೇ ನಮ್ಮ ಪಾಪಗಳ ನಾಶ, ಅದು ಅಪರಾಧಗಳನ್ನ ನಿಷ್ಕರ್ಮವನ್ನಾಗಿ ಮಾಡಿಬಿಡುತ್ತೆ. ಆದ್ದರಿಂದ ಅದಕ್ಕೆ ನಿಷ್ಕ್ರಿಯ ಅಂತ ಹೆಸರು. ಅದು ಕ್ರಿಯೆ ಆಗದೇ ಇರೋ ಹಾಗೆ ಮಾಡುತ್ತೆ ಅಪರಾಧಗಳ ನಿಷ್ಕ್ರಿಯ ಅಂತ ಹೆಸರು. ಶ್ರುತಿ ಹೇಳುತ್ತೆ ಧರ್ಮೇಣ ಪಾಪಂ ಅಪನುದತಿ ಅಂತ ಹೇಳಿಬಿಟ್ಟು. ಆದರೆ ಕ್ರಿಯಾಬಾಹುಳ್ಯವುಳ್ಳಂತಹ ಬೇರೆ ಪ್ರಾಯಶ್ಚಿತ್ತಗಳಂತೆ ಅಲ್ಲ ಈ ದಯೆ ಎನ್ನುವ ಪ್ರಾಯಶ್ಚಿತ್ತವು. ಬೇರೆ ಪ್ರಾಯಶ್ಚಿತ್ತಗಳು ಮಾಡಬೇಕು ಅಂದರೆ ಎಷ್ಟು ಕಷ್ಟ, ಅದಕ್ಕೆ ಆಯಾಸ, ಅದಕ್ಕೆ ಶ್ರಮವಾಗುತ್ತೆ, ಜನಸಹಾಯ ಬೇಕು, ಧನ ಸಹಾಯ ಬೇಕು, ದ್ರವ್ಯ ಬೇಕು, ಎಲ್ಲ ಬೇಕು. ಆದರೆ ದಯೆ ಎನ್ನುವ ಪ್ರಾಯಶ್ಚಿತ್ತ ಹಾಗಲ್ಲವಂತೆ. ಯಾಕೆ ಅಂದರೆ ದಯೆ ಜ್ಞಾನವಾದ್ದರಿಂದ. ಆದ್ದರಿಂದ ದಯೆ ವಿಷಯದಲ್ಲಿ ನಿಷ್ಕೃತಿ ಅನ್ನೋದು ಪೂರ್ಣವಾಗಿ ಸರಿಹೊಂದುತ್ತೆ ಅಂತ ಹೇಳ್ತಾರೆ. ಆ ಪ್ರಾಯಶ್ಚಿತ್ತ ಮೊದಲೇ ಸಿದ್ಧವಾಗಿದೆ, ಅದನ್ನು ಸ್ವಯಂ ಪ್ರಭೂತ ಅಂತ ಹೇಳಿದ್ರು. ಆದರೆ ಕೇವಲ ಆವಿರ್ಭಾವ ಮಾತ್ರವೇ ಇಲ್ಲಿ ಆಗಬೇಕಾದದ್ದು, ಅದು ಕಾರ್ಪಣ್ಯದಿಂದ ಆಗುತ್ತೆ ಅಂತ ಹೇಳಿದ್ರು. ಈ ದಯೆ ಎನ್ನುವಂತಹ ಪ್ರಾಯಶ್ಚಿತ್ತದಿಂದ ಭಗವಂತನ ನಿಗ್ರಹ ಸಂಕಲ್ಪವೆಲ್ಲ ಪೂರ್ಣವಾಗಿ ಶಾಂತವಾಗಿಬಿಡುತ್ತೆ. ಅಷ್ಟೇ ಅಲ್ಲದೆ ಅವನ ದಯಾರೂಪವಾದ ಪ್ರಸನ್ನತೆಯೂ ನಮಗೆ ಸಿಗುತ್ತೆ. ಆದ್ದರಿಂದ ದಯೆಯನ್ನ ನಿಷ್ಕ್ರಿಯಾಂ ಆದ್ಯಾಂ ಪ್ರಧಾನವಾದ ಪ್ರಾಯಶ್ಚಿತ್ಯ ನೀನೇ ಆಗಿದೆಯಾ ಅಂತ ಹೇಳ್ತಾರೆ. ಶ್ರೀಮದ್ ರಾಮಾಯಣದಲ್ಲಿ ಸುಗ್ರೀವನಿಗೆ ಹನುಮಂತನು ಹೇಳ್ತಾನೆ, ಅವನು ಮರೆತುಬಿಟ್ಟಿರ್ತಾನೆ. ಅವನು ಶ್ರೀರಾಮನಿಗೆ ಬಹಳ ಬೇಸರವಾಗಿರುವಾಗ ಲಕ್ಷ್ಮಣನು ಬಂದು ಒಂದು ಬಹಳ ಕಟುವಾಗಿ ಅವನಿಗೆ ರಾಮನ ಸಂದೇಶವನ್ನು ಹೇಳಿಬಿಟ್ಟ. ಆಗ ಸುಗ್ರೀವನಿಗೆ ತಾನು ತಪ್ಪು ಮಾಡಿದೆ ಅನ್ನೋದನ್ನು ಹನುಮಂತ ತಿಳಿಸಿ ಏನು ಮಾಡಬೇಕು ಅಂತ ಹೇಳ್ತಾನೆ ಅವನಿಗೆ. ಅಪರಾಧ ಮಾಡಿದ ನಿನಗೆ ಲಕ್ಷ್ಮಣನಲ್ಲಿ ಶರಣಾಗತಿ ಮಾಡಬೇಕು, ಬೇರೆ ದಾರಿಯೇ ಇಲ್ಲ. ಕೃತಾಪರಾಧ ಸ್ನೇಹಿತೇ ನಾನ್ಯತ್ ಪಶ್ಯಾಮ್ಯಹಂ ಕ್ಷಮಂ ಅಂತರೇಣ ಅಂಜಲಿಂ ಬದ್ಧ್ವಾ ಲಕ್ಷ್ಮಣಸ್ಯ ಪ್ರಸಾದನಾತೆ ಅಂತ ಅದನ್ನ ಇಲ್ಲಿ ಸೂಚಿಸೋ ಹಾಗಿದೆ. ಕೃತಾಪರಾಧಸ್ಯ ಆದ್ಯಾಂ ನಿಷ್ಕ್ರಿಯಾಂ ಅಂತ ಹೇಳುವಂತಹದ್ದು ಅಂತ ಹೇಳಿದ್ರು. ವೃಷಗಿರಿನಾಥ ದಯೇತ್ವಾಂ ವಿದಂತಿ ಸಂಸಾರ ತಾರಿಣೀಂ ವಿಬುಧಾಹ. ವೃಷ ಎಂದರೆ ಧರ್ಮ ಅಂತಾನೆ ಅರ್ಥ. ಧರ್ಮವು ಅಧರ್ಮವನ್ನು ನಾಶಪಡಿಸುತ್ತೆ. ಆದ್ದರಿಂದ ವೃಷಗಿರಿಯು ವೇಂಕಟಗಿರಿ ಆಯಿತು. ವೇಂಕಟಯತಿ ದಯಾದೇವಿಯೇ ನಮ್ಮನ್ನು ಸಂಸಾರದಿಂದ ದಾಟಿಸ್ತಾಳೆ ಅಂತ ಹೇಳಿಬಿಟ್ಟು ಜ್ಞಾನಿಗಳಾದ ಆಚಾರ್ಯರುಗಳು ನಮಗೆ ತಿಳಿಸ್ತಾರೆ ಅನ್ನೋದು ಇಲ್ಲಿ ವಿಭುಧಾಹ ವಿದಂತಿ ಅಂತ ಹೇಳಿದರು. ಈ ವಿಧವಾಗಿ ದಯಾದೇವಿಯ ಎಲ್ಲ ನಮಗೆ ಹೇಗೆ ಅಭೀಷ್ಟಗಳನ್ನೆಲ್ಲ ಸಲ್ಲಿಸ್ತಾಳೆ ಅನ್ನೋದು ಭಗವಂತನಂತೆಯೇ. ಅವಳು ಸಹ ಭಗವಂತನು ಅವನ ವಿಷಯದಲ್ಲಿ ಹೇಳುವಾಗಲೂ ರತ್ನ ಪರ್ವತ ಮಾರುಹ್ಯ ಯಥಾ ರತ್ನಾನಿ ಮಾನವ ಶಕ್ತಿಯಾನುರೂಪಮಾದತ್ತೆ ತಥಾ ಕೃಷ್ಣಾತ್ ಮನೋರಥಾನಿ ಅಂತ ಹೇಳಿದರು. ಕೃಷ್ಣನಿಂದ ಏನು ಬೇಕಾದರೂ ನಾವು ಸಂಪಾದಿಸಬಹುದು ಅಂತ ಹೇಳುವ ಹಾಗೆ ಇಲ್ಲಿಯೂ ದಯಾದೇವಿಯನ್ನು ಕೂಡ ಕೃಪಣಜನ ಕಲ್ಪಲತಿಕಾಂ ಅಂತ ಹೇಳಿದರು. ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಎನ್ನುವುದರಲ್ಲಿಯೂ ನಾವು ಮಾಡಿದ ಪಾಪಗಳಿಗೆ ತಿಳಿದೋ ತಿಳಿಯದೆಯೋ ಮಾಡಿದ್ದೆಲ್ಲ ಪ್ರಾಯಶ್ಚಿತ್ತಕ್ಕೆ ಭಗವತ್ ಸ್ಮರಣೆಯೇ ಅಂತ ಹೇಳಿದ್ರು. ಪ್ರಾಯಶ್ಚಿತ್ತಂ ತು ತಸ್ಯೈಕಂ ಹರಿ ಸಂಸ್ಮರಣಂ ಪರಂ ಅಂತ ಹೇಳಿದ್ರು. ಪ್ರಾಯಶ್ಚಿತ್ತಾನಿ ಅಶೇಷಾಣಿ ತಪಕರ್ಮಾತ್ಮಕಾನಿ ವೈ ಯಾನಿ ತೇಷಾಂ ಅಶೇಷಾಣಾಂ ಕೃಷ್ಣಾನುಸ್ಮರಣಂ ಪರಂ ಅಂತ ಹೇಳಿದ ಹಾಗೆ ಇಲ್ಲಿ ನಾವು ದಯಾದೇವಿಯನ್ನ ಸ್ಮರಣೆ ಮಾಡಿಬಿಟ್ರೆ ಅದುವೇ ದೊಡ್ಡ ಪ್ರಾಯಶ್ಚಿತ್ತವಾಗಿಬಿಡುತ್ತೆ. ಅಂತಹ ದಯಾದೇವಿ ಅದರಿಂದ ಅವಳಿಗೆ ಇಲ್ಲಿ ಪ್ರಧಾನವಾದ ಪ್ರಾಯಶ್ಚಿತ್ತ ಅಂತ ಹೇಳಿಬಿಟ್ಟು ನಿಷ್ಕ್ರಿಯಾಂ ಆದ್ಯಾಂ ಅಂತಲೂ ಕೂಡ ಸ್ತೋತ್ರ ಮಾಡಿದ್ರು. ಹೀಗೆ ದಯಾದೇವಿಯ ಅನೇಕ ಗುಣಗಳನ್ನು ನಮ್ಮನ್ನು ಹೇಗೆಲ್ಲ ಅನುಗ್ರಹ ಮಾಡ್ತಾಳೆ ದಯಾದೇವಿ ಅನ್ನುವುದನ್ನು ಆಶ್ಚರ್ಯವಾಗಿ ಸ್ವಾಮಿ ದೇಶಿಕನ್ ಸ್ತೋತ್ರ ಮಾಡಿದರು. ಮುಂದಿನ ಶೀರ್ಷಿಕೆಯಲ್ಲಿ ಮುಂದಿನ ಎರಡು ಸ್ತೋತ್ರಗಳ ಅನುಸಂಧಾನವನ್ನು ಮಾಡೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನಿ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರುವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.